ನೀವು ಬಹಳ ಸುಲಭವಾಗಿ ನಮ್ಮಲ್ಲಿ ಹೆಚ್ಚಾಗಿ ನಮಗೆ ಗೊತ್ತಿರಬಹುದು ಜೈವಿಕ ಜೀವಾಣುಗಳು ನಮಗೆ ಎಲ್ಲ ಕಡೆ ಸಿಗ್ತಾ ಇದೆ. ಟ್ರೈಕೋಡರ್ಮಾ ಸಿಗುತ್ತೆ, ಸೂಡೋಮೋನಸ್ ಅಂತ ಸಿಗುತ್ತೆ, ಇದನ್ನ ಕೂಡ ನಾವು ಬಿತ್ತನೆಗೆ ಬಳಸ್ಕೋಬಹುದು. ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಸ್ ಏನ್ ಮಾಡುತ್ತೆ ಅಂದ್ರೆ, ಟ್ರೈಕೋಡರ್ಮಾ ಅನ್ನೋದು ಒಂದು ಶಿಲೀಂಧ್ರ ಆಗಿರೋದ್ರಿಂದ ಬೇರೆ ಶಿಲೀಂಧ್ರಗಳು ನಮ್ಮ ಬೀಜಗಳ ಮೇಲೆ ಅಟ್ಯಾಕ್ ಮಾಡಬಾರದು ಅಥವಾ ಅದನ್ನ ಹಾಳು ಮಾಡಬಾರದು ಅನ್ನೋದನ್ನ ತಡೆಯುತ್ತೆ. ಸೂಡೋಮೋನಸ್ ಏನಿದೆ ಅದೊಂದು ದುಂಡಾಣು ಅಂದ್ರೆ ಬ್ಯಾಕ್ಟೀರಿಯಾ, ಅದು ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗಗಳನ್ನ ತಡೆಯುತ್ತೆ. ಇದಕ್ಕೆ ನಾವು ಹೇಗೆ ಬೀಜೋಪಚಾರ ಮಾಡಬೇಕು ಅಂದ್ರೆ, 1 ಕೆಜಿ ಬೀಜಕ್ಕೆ 5 ಗ್ರಾಂ ಟ್ರೈಕೋಡರ್ಮ 5 ಗ್ರಾಂ ಸೂಡೋಮೋನಸ್ ಎರಡನ್ನ ಬೆರೆಸಿ ಒಣೋಪಚಾರ ಮಾಡಬೇಕು. ಯಾವುದೇ ರೀತಿಯಾದಂತ ಒಂದು ನೀರನ್ನು ಸಿಂಪಡಿಸೋ ಅವಶ್ಯಕತೆ ಇಲ್ಲ, ಪುಡಿ ರೂಪದಲ್ಲಿ ಸಿಗುತ್ತೆ, ಅದನ್ನ ನೀವು ಮಿಶ್ರಣ ಮಾಡಿ ಹಾಕಬಹುದು. ಇನ್ನೂ ಒಂದು ಅನುಮಾನ ಇರುತ್ತೆ, ನಾನು ಹೆಚ್ಚಿಗೆ ಹಾಕಬಹುದಾ ಅಥವಾ ಬೇಡವಾ ಅಂತೇಳಿ. ದಯವಿಟ್ಟು ಹೆಚ್ಚಿಗೆ ಹಾಕಬೇಡಿ. ನಮಗೆಲ್ಲರಿಗೂ ಗೊತ್ತಿದೆ ಜೈವಿಕ ಜೀವಾಣುಗಳೆಂದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅದು ಮಣ್ಣಿಗೆ ಅನುಕೂಲನೇ ಅಂತ. ಆದ್ರೆ ನಾವು ಪುಡಿ ರೂಪದಲ್ಲಿ ಬಳಸ್ತಾ ಇರೋದ್ರಿಂದ ನಾವು ಹೆಚ್ಚಿಗೆ ಪುಡಿಗಳನ್ನ ಹಾಕಿದ್ರೆ ಅದು ಕೋಟಿಂಗ್ ಆಗುತ್ತೆ, ಅಂದ್ರೆ ಬೀಜಗಳ ಮೇಲೆ ಒಂದು ಗಟ್ಟಿಯಾದ ಒಂದು ಪದರವನ್ನ ಅದೇನಾದ್ರು ಮಾಡಿದ್ರೆ ನಮಗೆ ಬಿತ್ತನೆಗೆ ಚೆನ್ನಾಗಿ ಬರೋದಿಲ್ಲ, ಅಂದ್ರೆ ತಡವಾಗಿ ಬಿತ್ತನೆ ಬರುತ್ತೆ. ತಡವಾಗಿ ಬಿತ್ತನೆ ಬಂದಾಗ ನಮ್ಗೆ ಏನನ್ಸಿದ್ರೆ ಮೊಳಕೆ ಸರಿಯಾಗಿ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಗರಿಷ್ಠ 10 ಗ್ರಾಂನಷ್ಟೇ 1 ಕೆಜಿಗೆ ಅಷ್ಟನ್ನೇ ನಾವು ಬಿತ್ತನೆಗೆ ಬಳಸಬೇಕು. ಇನ್ನು ಮಣ್ಣಿನ ಒಂದು ಫಲವತ್ತತೆನ ನಾವು ಹೆಚ್ಚಿಸಬೇಕು ಅನ್ನೋದಕ್ಕಾದ್ರೆ ನಮ್ಮ ಹತ್ರ ಒಂದು, ಇವಾಗ ನಿಮ್ಗೆ ಗೊತ್ತಿರಬಹುದು, ರಂಜಕ ಕರಗಿಸುವ ದುಂಡಾಣು ಇದೆ, ಪೊಟಾಷ್ ಕರಗಿಸುವ ಒಂದು ಜೈವಿಕ ಜೀವಾಣು ಬಂದಿದೆ, ಅದಲ್ಲದೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಸ್ಥಿರೀಕರಿಸುವಂತಹ ಒಂದು ರೈಸೋಬಿಯಂ ಅನ್ನೋದು ಒಂದು ಜೈವಿಕ ಗೊಬ್ಬರಗಳೆಲ್ಲ ಸಿಗ್ತಾ ಇದೆ. ಇವನ್ನೆಲ್ಲಾನು ಬಿತ್ತನೆಗೆ ಮೊದಲು ನಾವು ಬೀಜೋಪಚಾರವನ್ನ ಮಾಡಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ಇವಾಗ ನೀವು ತೊಗರಿ ಬಿತ್ತನೆ ಮಾಡ್ತಾ ಇದ್ದೀವಿ ಅಥವಾ ಹೆಸರು, ಉದ್ದಿನ ಕಾಳು, ಕಡಲೆಕಾಳು ಅಥವಾ ಅಲಸಂದೆ ಈ ರೀತಿಯಾದಂತ ಒಂದು ಬೇಳೆ ಕಾಳುಗಳನ್ನ ನಾವು ಬಿತ್ತನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅದಕ್ಕೆ ದಯವಿಟ್ಟು ನೀವೆಲ್ಲರೂ ರೈಸೋಬಿಯಂ ಅನ್ನೋ ಒಂದು ಬೀಜೋಪಚಾರವನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಇಲ್ಲ ನಾವು ಆಗ್ಲೇ ಅಂಗಡಿಯಿಂದ ತಂದಿದೀವಿ, ಅದಕ್ಕಾಗ್ಲೇ ಯಾವ್ದೊಂದು ಕೆಮಿಕಲ್ ಇಂದ ಬೀಜೋಪಚಾರ ಮಾಡಿದರೆ ಅಂದ್ರೂ ಪರವಾಗಿಲ್ಲ, ಯಾಕೆಂದ್ರೆ ನಾವ್ ಇವಾಗ ಏನ್ ಹೇಳಿದೆ ಅವೆಲ್ಲ ನಮಗೆ ದುಂಡಾಣುಗಳು ಅಂದ್ರೆ ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ನೀವು ಕೆಮಿಕಲ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೂ ಪರವಾಗಿಲ್ಲ, ದಯವಿಟ್ಟು ನೀವು ಈ ರೈಸೋಬಿನಿಂದ ದಯವಿಟ್ಟು ಬೀಜೋಪಚಾರ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳೇಬೇಕು. ಇದಕ್ಕೇನಂತ ಖರ್ಚಾಗೋದಿಲ್ಲ, ನಿಮ್ಗೆ 1 ಎಕರೆಗೆ 6 ರಿಂದ 7 ಕೆಜಿ ನೀವು ಬಿತ್ತನೆ ಮಾಡ್ತೀರಾ ಅಂದ್ರೆ ನಿಮ್ಗೆ ಖರ್ಚು ಕೇವಲ 20 ರೂಪಾಯಿ ಬರುತ್ತೆ. 1 ಕೆಜಿ ಜೈವಿಕ ಜೀವಾಣುಗಳಿಗೆ ಕೇವಲ 100 ರೂಪಾಯಿ ಇರುತ್ತೆ, ಅದ್ ನಾವು ಬಳಸೋದು 1 ಕೆಜಿಗೆ 10 ಗ್ರಾಂ ಆಗಿರುತ್ತೆ. ಹಂಗಾಗಿ ನಮ್ಗೆ ಏನ್ ಹೆಚ್ಚು ಖರ್ಚಾಗಲ್ಲ, ಜೊತೆಗೆ ಇದಕ್ಕೇನು ಹೆಚ್ಚು ಒಂದು ತಾಂತ್ರಿಕತೆ ಬೇಕು, ಅರ್ಥ ಆಗದೆ ಇರುವಂತ ಪದ್ಧತಿನೂ ಏನಲ್ಲ, ಬಹಳ ಸುಲಭವಾಗಿ ನಾವ್ ಇದನ್ನು ಮಾಡ್ಕೋಬಹುದು. ಈ ಬೀಜೋಪಚಾರ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದು ಅಂದ್ರೆ ನಿಮ್ಗೆ ನಂಬಿಕೆ ಇರುವಂತಹ ಒಂದು ಅಂಗಡಿಯಿಂದ ತರಬೇಕು. ಸಾಮಾನ್ಯವಾಗಿ ಇವು ಜೀವಾಣುಗಳಾಗಿರೋದ್ರಿಂದ ಬೇಗ ಸತ್ತೋಗ್ಬಿಡುತ್ತೆ, ಹಾಗಾಗಿ ಹೆಚ್ಚು ದಿವಸ ಪ್ಯಾಕೆಟ್ ಅಲ್ಲಿ ಇಟ್ಟಿದ್ರೆ ಇವು ಬದುಕಿರೋದಿಲ್ಲ. ಹಾಗಾಗಿ ಇವತ್ತು ನೀವು ಬಿತ್ತನೆ ಮಾಡ್ತಿದ್ದೀರಾ ಅಂದ್ರೆ ಒಂದು ವಾರ ಮುಂಚೆ ಕೆವಿಕೆ ಇರಬಹುದು, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯಗಳಿದಾವೆ, ಅಲ್ಲಿಂದ ಸಂಶೋಧನಾ ಕೇಂದ್ರಗಳಿದಾವೆ, ಅಲ್ಲಿಂದ ನೀವು ರೈಸೋಬಿಯಂ ಅನ್ನ ನೀವು ತಂದಿಟ್ಕೊಳ್ಳಿ. ನಂತರ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ 1 ಕೆಜಿ ಬೀಜಕ್ಕೆ 10 ಗ್ರಾಂನಂತೆ ಒಂದು ಬೆಲ್ಲದ ಪಾಕವನ್ನ ಮಾಡ್ಕೋಬೇಕು. ಬೆಲ್ಲದ ಪಾಕ ಮಾಡ್ಕೊಂಡ್ಮೇಲೆ ಬೆಲ್ಲದ ಪಾಕ ಒಂದು ಎಳೆ ಬರಬೇಕು, ಆ ಬಂದಂತ ಎಳೆ ಪಾಕವನ್ನ ನೀವು ಬೀಜಗಳಿಗೆ ಸುರಿಬಾರದು. ಒಂದು ಕವರ್ ಅಲ್ಲಿ ನೀವು ಬೀಜವನ್ನ ಹಾಕೊಂಡು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಚುಮುಕಿಸಬೇಕು. ನೀವ್ ಹೆಂಗೆ ನೀವು ನೀರನ್ನ ಚುಮುಕಿಸ್ತೀವಿ ಆ ರೀತಿ ಪಾಕವನ್ನ ಬೀಜಗಳ ಮೇಲೆ ಚುಮುಕಿಸಿ ಕೈ ಆಡಿಸಬೇಕು. ಆವಾಗ ಒಂದು ಪದರ ನಿಮ್ಗೆ ಬೆಲ್ಲದ ಪಾಕ ಬೀಜದ ಮೇಲೆ ಅಂಟ್ಕೊಳ್ಳುತ್ತೆ. ತದ ನಂತರ ಅದ್ರ ಮೇಲೆ ನಾನು ಆಗ್ಲೇ ಹೇಳಿದಾಗ 1 ಕೆಜಿಗೆ 10 ಗ್ರಾಂ ರೈಸೋಬಿಯಂ ಪುಡಿಯನ್ನ ನಾವು ಅದ್ರ ಮೇಲೆ ಚುಮುಕಿಸ್ಬಿಟ್ಟು ಕೈಯಿಂದ ನಾವು ಇದ್ ಮಾಡಿದ್ರೆ ಅಥವಾ ಕವರ್ ಒಳಗಡೆ ಹಾಕಿದ್ರೆ ಅದಕ್ಕೆ ಗಾಳಿಯನ್ನ ಊದಿದ್ರೆ ಬಲೂನ್ ತರ ಆಗುತ್ತೆ, ಅದ್ರಲ್ಲಿ ನೀವು ಒಂದು 10 ಸೆಕೆಂಡ್ ಅಲ್ಲಾಡಿಸಿದ್ರೆ ಅದೆಲ್ಲ ಒಂದು ಕೋಟ್ ಆಗುತ್ತೆ. ತದನಂತರ ಅದನ್ನ ಏನ್ ಮಾಡ್ಬೇಕು, ನಾವು ಒಂದು ಪೇಪರ್ ಮೇಲೆ ಹಾಸಿ ನೆರಳಲ್ಲಿ ಹಾರಾಕಬೇಕು. ಹಾರಾಕದೇ ಇದ್ರು ನೀವು ಬಿತ್ತನೆ ಮಾಡಬಹುದು, ಆದ್ರೆ ನಾವು ಬೆಲ್ಲದ ಪಾಕ ಹಾಕಿರೋದ್ರಿಂದ ಅಂಟುತ್ತೆ, ಬೀಜಗಳು ಒಂದಕ್ಕೊಂದು ಅಂಟುಕೊಂಡ್ರೆ ನಮ್ಗೆ ಸುಲಭವಾಗಿ ಬಿತ್ತನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ನಾವು ಒಂದು ನೆರಳಿನಲ್ಲಿ ಅದು ಒಣಗಿಸಿದ ನಂತರ ಅದು ಫುಲ್ ಚೆನ್ನಾಗಿ ಅಂಟ್ಕೊಂಡಿರುತ್ತೆ, ಮತ್ತೆ ಒಣಗಿರೋದ್ರಿಂದ ಸುಲಭವಾಗಿ ನಾವು ಬಿತ್ತನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ರೈಸೋಬಿಯಂ ಬೀಜೋಪಚಾರ ಮಾಡೋದ್ರಿಂದ ಏನು ಅನುಕೂಲ ಅಂತ ಹೇಳಿದ್ರೆ, ನೀವು ಬೀಜೋಪಚಾರ ಮಾಡದೇ ಇದ್ರೂ ಕೂಡ ನಮ್ಮ ಗಿಡಗಳಲ್ಲಿ ರೈಸೋಬಿಯಂ ಇರುತ್ತೆ, ಮಣ್ಣಲ್ಲಿ ರೈಸೋಬಿಯಂ ಇರುತ್ತೆ, ಅದರ ಸಂಖ್ಯೆಗಳು ಕಡಿಮೆ ಇರುತ್ತೆ. ಅದೇ ನಾವು ರೈಸೋಬಿಯಂ ಬೀಜೋಪಚಾರ ಮಾಡೋದ್ರಿಂದ ಗಿಡಗಳಲ್ಲಿ ಗಂಟುಗಳು ಹೆಚ್ಚಾಗುತ್ತೆ, ಹೆಚ್ಚು ಸಾರಜನಕವನ್ನ ಅದು ಹೀರ್ಕೊಳ್ಳುತ್ತೆ, ನಿಮ್ಗೆ ಇಳುವರಿ ಹೆಚ್ಚಾಗುತ್ತೆ. ಅಂದ್ರೆ ನೀವು ಹೊರಗಡೆಯಿಂದ ಏನು ಮೇಲು ಗೊಬ್ಬರ ಕೊಡ್ತಾ ಇದ್ರಿ, ಯೂರಿಯಾ ಕೊಡಬಹುದು ಅಥವಾ 10-26 ಏನು ಕೊಡ್ತಾ ಇದ್ರಿ, ಅದನ್ನ ನೀವು ಅರ್ಧಕ್ಕರ್ಧ ಕಡಿಮೆ ಮಾಡಬಹುದು. ಇವಾಗ ನೀವು ಒಂದು ಮೂಟೆ 10-26 ಕೊಡ್ತಿದ್ರೆ ಅರ್ಧ ಮೂಟೆ ಕೊಟ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಒಂದು ಲಾಭವನ್ನ ನಾವು ರೈಸೋಬಿಯಂ ಬೀಜೋಪಚಾರದಿಂದ ಪಡಿಬಹುದಾಗಿದೆ. ದಯವಿಟ್ಟು ಇದನ್ನ ಎಲ್ಲರೂ ಪಾಲಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದಲ್ಲದೆ ನಾನಾಗ್ಲೇ ಹೇಳಿದಾಗೆ ಬೇರೆ ಬೇರೆ ಜೈವಿಕ ಜೀವಾಣುಗಳಿದಾವೆ, ಅದನ್ನು ಕೂಡ ಬಳಸಿಕೊಂಡು ನಾವು ಬಿತ್ತನೆಯನ್ನ ಮಾಡಬಹುದು. ಇದಲ್ಲದೆ ಇವಾಗ ನಾವು ಬೀಜ ಉಪಯೋಗಿಸುದಿಲ್ಲ ಅಥವಾ ನಾವೇನಾದ್ರು ಗೆಡ್ಡೆ ಉಪಯೋಗಿಸ್ತಾ ಇದೀವಿ ಅನ್ನೋದೇನಾದ್ರೂ ಇದ್ರೆ, ಇವಾಗ ಉದಾಹರಣೆಗೆ ಎಲ್ಲದಕ್ಕೂ ಅಷ್ಟೇ, ನೀವು ಯಾವುದೇ ಒಂದು ಬೀಜೋಪಚಾರ ಮಾಡಬೇಕು ಅಂತ ಹೇಳಿದ್ರೆ ಗೆಡ್ಡೆಗಳಿಗೆ ನೀವು 1 ಶಿಲೀಂಧ್ರನಾಶಕ 1 ಕೀಟನಾಶಕವನ್ನ ನಾವು ಬಳಸಬೇಕಾಗುತ್ತೆ.

ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳೋಣಂತ. ಶೋಭಕ ಶೋಭಕ ಬಾರಪ್ಪಣ. ಅಲ್ಲ ಅನ್ನಂಗದು ಆಕಳಿಗೆ ಏನಾಗಿದೆ? ಪಟ್ಟಿ ಕಟ್ಟಿದೆ. ಹೌದಪ್ಪ, ಅದಕ್ಕೊಂದ್ ಸ್ವಲ್ಪ ಗಾಯ ಆದಂಗ ಆಗ್ಯದ. ನಿನ್ನೆ ದವಾಖಾನೆಗೆ ಕರ್ಕೊಂಡು ಹೋಗಿ ಬಂದಿನಿ, ಅದೇನೇನೋ ಹಾಕಿ ಪಟ್ಟಿ ಕಟ್ಟಿ ಕುಡ್ಸಾರ ನೋಡಿ. ಈಗ ಗೋಲಿ ಕೊಟ್ಟಾರ, ಮತ್ತೊಂದಿಷ್ಟು ಔಷಧ ಕೊಟ್ಟಾರ, ಏನೋ ಹಚ್ಚಬೇಕಂತ ಹೇಳಿ, ಗಾಯಕ್ ಹಚ್ಚಲಿಕ್ಕಂತ ಹೇಳಿ ತೊಳೆದು ತೊಳೆದು ಹಚ್ಚರಿ ಅಂತ ಹೇಳ್ಯಾರ. ಬಿಸಿ ನೀರ್ ಹಾಕಿ ತೊಳೆದು ಒಂಚೂರು ಮುಂಜಾನೆ ಸಂಜೆಗೆ ಹಚ್ಚರಿ ಅಂತ ಹೇಳ್ಯಾರ. ಕೊಟ್ಟ ಮಾಡ್ಲಿಕ್ಕೀವ್ ನೋಡಪ್ಪ. ಅದಕ್ಕೆ ನೀನ್ ಮಾರಿ ಸಣ್ಣದಾಗಿದ? ಹೌದು, ಮತ್ತ ಈಗ ಮನೆಯಾಗ ನಮ್ ಜೊತೆಗೆ ದನಗಳಿರ್ತಾವ ಅಂದ್ರೆ ನಮ್ ಮನೆದೊಂದು ಮೆಂಬರ್ ಇದ್ದಂಗಪ್ಪ. ಇದು ಆಗಿದೆ ಬರೋಬ್ಬರ, ಅದಕ್ಕ ಸ್ವಲ್ಪ ಬ್ಯಾಸರ ಅನಿಸ್ಲಿಕ್ಕತ್ತಾವ. ನೋಡು ಶೋಭಕ, ಈ ಒಂದು ವಿಚಾರ ಏನದಲ್ಲ, ನಮಗ ಎಲ್ಲರ ಬಲ್ಲಿ ಬರ್ಬೇಕಿದು. ಅಂತಂದ್ರ ನಮ್ ಸುತ್ತಮುತ್ತಲು ಏನೋ ಪ್ರಾಣಿಗಳಿರ್ತಾವ, ನಾವ್ ಯಾವ್ದ್ರ ಜೊತೆ ನಾವ್ ಬದುಕ್ತೀವಿ ನೋಡು, ಅವಕ್ಕೆ ಏನಾರ ಆದ್ರ ನಮ್ಗ ಆಗ್ಯದ ಅನ್ನೋಂಗ ನಾವು ಖರೇನೆ ಹಂಗೆ ಅನಿಸ್ಲಿಕ್ಕದ. ನನಗೆ ಆಗ್ಯದೇನೋ ಅನ್ನೋ ಹಂಗ ಆಗ್ಲಿಕ್ಕತ್ತದ ನನಗ. ಅದ್ ತಿರ್ಗಾ ಮುರಿಗೆ ಹೋಗೋದ, ಮಲ್ಕೊಂಡದ ಇಲ್ಲ ನೋಡೋದು, ತಿಂದದ ಇಲ್ಲ ನೋಡೋದು, ಬೆನ್ಮೇಲ್ಕೈ ಆಡಿಸೋದು, ಸುಮ್ನೆ ನೋಡ್ಕೊತ ಕೊಡ್ತದದು. ಹೌದಿಲ್ಲ, ಅದ್ರ ಮುಖಾನ ಸಣ್ಣದ ಅನಿಸ್ತದ. ಅಂತಂದ್ರ ಪ್ರಾಣಿಗಳು ಸಹಿತ ಭಾವನೆಗಳ ಜೊತೆಗೆ ಬದುಕ್ತ ಖರೇನೆ ಅದ. ಹೌದ್ ಹೌದ್, ಅಂದ್ರ ನಮ್ ಜೊತೆಗೆ ಆಕಳಾಗ್ಲಿ ಎಮ್ಮೆ ಆಗ್ಲಿ ಕುರಿ ಆಗ್ಲಿ ಆಡಾಗ್ಲಿ, ಹೌದ್ ಹೌದು, ನಾಯಿ ಬೆಕ್ಕು ಇವು ಏನವಲ್ಲ, ನಾವು ಒಂಚೂರು ಹಚ್ಕೊಂಡ್ಬಿಟ್ರೆ ಸಾಕು ನೋಡಪ್ಪ, ಮನುಷ್ಯರ್ಕಿಂತ ಬಾಳ ಚಂದ ಹಚ್ಚಗೋತಾವ. ಹೌದೌದೌದು, ಕಪಟ ಇರೋದಿಲ್ಲ, ಕಪಟ ಇರಂಗಿಲ್ಲ. ನಮ್ಗೆ ಏನಾರ ಒಂದ್ ಸ್ವಲ್ಪ ತ್ರಾಸ ಆಲಿಕತ್ರು ಅವು ಬಂದ್ ಬಂದ ನಮ್ ಜೊತೆಗೆ ಕುಡ್ತಿರ್ತಾವ. ಅಲ್ಲ ಅದ ನಾಯಿ ನಾಯಿ ಬೇಕಾರೆ ನೋಡು, ಸತ್ತ ಹಿಂದ ಮುಂದೆ ಹಿಂದ ಮುಂದೆ ಕಾಲ್ ಕಾಲ ಓಡಾಡ್ತಿರ್ತಾವ ನೋಡು. ಹೌದಲ್ಲ, ಅಂತಂದ್ರ ಎಷ್ಟ ಒಂದು ಹೌದು ಆತ್ಮೀಯತೆ ಭಾವ ಇರ್ತದೆ. ಆದ್ರ ಶೋಭಕ್ಕ ನಿನ್ನಂಗ್ ಹಚ್ಕೊಳ್ಳೋರ ಹಚ್ಕೊಳ್ದಿರಂತರು ಬಹಳ ಮಂದಿರವ. ಹಿಂಗೇನ್ರ ಅದ ಈಗ ನಾವು ಬಹಳ ಸಲ ನೋಡ್ತೀವಿ, ಕೆಲವೊಬ್ರು ಏನೋ ಈಗ ಒಂದ್ ಎತ್ತ ಇರ್ತದ, ಎಮ್ಮೆ ಇರ್ತದ, ಆಕಳ ಇರ್ತದ, ಈಗ ಒಬ್ರು ಇನ್ನೊಬ್ರು ಎಲ್ಲ ಹೋಗ್ತಾವ. ಹೌದೌದು, ಬೆಳಿ ತಿಂದಿರ್ತಾವ ಅಂತ ನುಕ್ಸಾನ್ ಆಗಿರ್ತದ. ಹಸಿರು ಕಾಣಿಸಿದ ಕೂಡಲೇ ಹೋಗ್ತಾವಪ್ಪ ತಿನ್ಲಿಕ್ಕೆ ಅಂತ ಹೇಳ. ಹೌದಿಲ್ಲ, ಆದ್ರೆ ಅದಕ್ಕ ಒಂದು ಮನುಷ್ಯತ್ವ ಬಿಟ್ಟು ನಾವು ಹೊಡಿಬೇಕು ಅಂದ್ರೆ ತಪ್ಪ. ಏನ್ ಸಿಕ್ಕದ ತಗೊಂಡ್ ಹೊಡಿತಾರಪ್ಪ, ಕಟ್ಟಿ ಹಾಕಿ ಹೊಡಿತಾರ. ಆಮೇಲೆ ಏನ್ ಕೊಂಡೋಡಿಗೆ ಅಂತಿದ್ದು ನೋಡಪ್ಪ, ಹಳೆ ಮೊದಲಿದ್ದು ಮೊದ್ಲೆಲ್ಲ ಇರ್ತಿದ್ದು ಕೊಂಡೋಡಿಗೆ ಅಂತ ಹೇಳಿ ಅದ್ರದಾಗ ಹಾಕ್ಬಿಡ್ತಿದ್ರ. ಅಲ್ಲಿ ಹಾಕಿದ್ರಂದ್ರೆ ಅದಕ್ಕೆ ನೀರಿಲ್ಲ, ಊಟ ಇಲ್ಲ, ತಿಂದಿಲ್ಲ, ಏನು ಇರ್ತಿದಿಲ್ಲ. ಪುಣ್ಯಕ್ ಅವೆಲ್ಲ ಇಲ್ಲ, ಹೋಗ್ಬಿಟ್ಟವ. ಹೌದು, ಆದ್ರೆ ನಾನು ಅದನ್ನು ಅವಕ್ಕೆ ಅಂತ ತಿಳಿದ್ ನಮ್ಮಲ್ಲ ಇನ್ನೊಬ್ಬರಲ್ಲ, ಅದು ಗುರುತಾಗ್ತದೆ. ಏನೋ ಒಂದ್ಸಲ ಆಗಿರ್ತದೆ, ಅದು ಮಾಲಕರಿಗೆ ಹೇಳ್ಬೇಕು. ಖರೇನೆ ನೋಡ್ರಿ, ನಿಮ್ ಆಕಳ ನಿಮ್ ಎಮ್ಮೆ ನಂಬರ್ ಬಂದ್ ತಿಂದದ, ನಮ್ ಬೆಳಿ ನುಕ್ಸಾನ್ ಆಗ್ಯದ, ನಿಮ್ದು ಏನಾರ ನುಕ್ಸಾನ್ ಬರಪಾಯ ಮಾಲಕರ ಕಡೆ ಮಾಡಿಸ್ಕೊರಿ. ಹೌದೌದು, ಆದ್ರ ಆ ಮೂಕ ಪ್ರಾಣಿ ಹೊಡೆದ್ರೆ ಏನ್ ಸಿಗ್ತದ? ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ, ಆಗಳ ಕೊಂಡೋಡಿ ಅಂದಂಗ ಕಟ್ಟಿ ಹಾಕ್ಬಿಡು. ಹೌದು, ಆ ಮಾಲಕ ಬಂದು ಕೇಳಿ ಬಿಟ್ಕೊಂಡ್ರಿ, ಅಂದವಾಗ ಆರಿಲ್ಲ, ನೀರಿಲ್ಲ, ಏನೂ ಇಲ್ಲ. ಆ ಕಟ್ಟಿ ಹಾಕೋಕಿನ ಮೊದ್ಲೇನೆ ಹೋಗಿ ನಿಮ್ ದನಗ ಬಂದು ಹಾಳ್ ಮಾಡ್ಲಿಕ್ಕತ್ತಾವ, ಸ್ವಲ್ಪ ಜೋಪಾನ್ ಮಾಡ್ಕೋರಿ ಅಂತ ಹೇಳ್ಬಿಟ್ರ ಅವರೇ ಬಂದು ಇದ್ ಮಾಡ್ಕೋತಾರಲ್ಲಪ್ಪ. ಆಮೇಲೆ ಇವ್ರ ಆಕಳ ಎಮ್ಮಿ ಒಮ್ಮನು ಬೇರೆ ಹೊಲಕ್ ಹೋಗಿಲ್ಲ. ಹೌದೌದು, ಅದನ್ನು ವಿಚಾರ ಮಾಡ್ಬೇಕು, ಅದನ್ನ ವಿಚಾರ. ಅದಕ್ಕ ನಮ್ಮ ಒಂದು ತಪ್ಪಿಲಿಂದ ನಮ್ಮ ಸಿಟ್ಟು ಪ್ರಾಣಿಗಳ ಮೇಲೆ ಹಾಕಬಾರ್ದು. ಆಮೇಲೆ ಇನ್ನೊಂದ್ಸಲ ನೋಡಿದ ಶೋಭಕ್ಕ, ಏನಂತಂದ್ರೆ ಕೆಲವೊಂದ್ಸಲ ಈಗ ನೀ ಆಕಳ ಆರಾಮಿಲ್ಲ ಅದು ಕಟ್ಟಿ. ಹೌದು, ಅದು ಹಿಂಗ ಎತ್ತಿಗೆ ಏನಾರ ಆದ್ರೆ ಅದಕ್ಕೆ ನಾವು ಕೆಲಸಕ್ಕೆ ಉಪಯೋಗ ಮಾಡಬಾರ್ದು. ಹೌದೌದು, ಆರಾಮಿಲ್ಲ ಅಂದ್ರೆ ಬಿಟ್ಟು ಬಿಡ್ಬೇಕು. ಖರೇನೆ, ಇನ್ನೊಬ್ರು ಯಾರೋ ಬಾಜು ಇರ್ತಾರ, ನಮ್ ಬಿತ್ತದೆ ಅದ ಅರ್ಜೆಂಟ್ ಕೆಲಸ ಇಟ್ಕೋ, ಅದು ಉಪಯೋಗ ಮಾಡಬಾರ್ದು. ಇನ್ನೊಬ್ರ ಕಡೆ ನೋಡಪ್ಪ, ನಾನು ಎತ್ತಿ ಆರಾಮಿಲ್ಲ, ಸ್ವಲ್ಪ ನಿನ್ನೆ ಎತ್ತಿ ಕೊಡು, ಮುಂದ್ ಇನ್ನೊಂದ್ಸಲ ನಿಮ್ಮಲ್ಲಿ ಕೆಲಸ ಇದ್ದ ನಾನು ಕೊಡ್ತೇನೆ ಅಂತ ಅನ್ಕೋತ ಒಬ್ರಿಗೊಬ್ರು ಇದು ಮಾಡ್ಕೊಂಡು ತಿಳುವಳಿಕೆಯಿಂದ ಹೋಗ್ಬೇಕು ನೋಡಿಲ್ಲ. ಅಂದ್ರೆ ಆರಾಮಿಲ್ಲ ಎತ್ತಿಗೆ ನಾವು ಒಂದ್ ಅನುಕೂಲ ಮಾಡ್ಕೊಟ್ಟಂಗೆ ಆಗುತ್ತೆ, ಅದು ಜಲ್ದಿ ಏನಾಗ್ತಂತಂದ್ರೆ ಆರಾಮಾಗ್ತದೆ ಮತ್ತೆ ಕೆಲಸಕ್ಕೆ ಬರ್ತದೆ. ಹೌದೌದು. ಆಮೇಲೆ ಇನ್ನೊಂದ್ ಶೋಭಕ, ಮತ್ತೇನು ಕೆಲವೊಂದ್ಸಲ ನೋಡ್ತೀವಿ ನಾವು ಈ ಬಂಡಿ ಎಷ್ಟ್ ಆಗ್ಬೇಕು ಕೆಪಾಸಿಟಿ ಪ್ರಕಾರ, ಕೆಪಾಸಿಟಿ ಒಂದ್ 5 ಕ್ವಿಂಟಲ್ 6 ಕ್ವಿಂಟಲ್ ಚೀಲಗಳ ತರ ರಾಶಿ ಒಯ್ಯೋ ಮುಂದೆ, ಇನ್ನೊಂದ್ ಸಾಮಾನ್ ಒಯ್ಯೋ ಮುಂದೆ, ಏನಂತಂದ್ರ ಆ ಎತ್ತುಗಳ ನಮ್ ಗುರುತಿರ್ತ ಕೆಪಾಸಿಟಿ, ಅದಕ್ಕಿಂತ ಹೆಚ್ಚಿಗೆ ಹಾಕಬಾರ್ದು. ಏನಾದ್ರು ಇರ್ತಾನು ವಜ್ಜಿರ್ತದ, ನಾವೊಂದ್ ಮ್ಯಾಲ್ ಕೂತಿರ್ತೀವಿ, ಅದು ನಡೀಲಿಲ್ಲ ಅಂತಂದ್ರೆ ಮ್ಯಾಲ ಹೊಡಿತೀವಿ, ಹೊಡಿತದ ಮತ್ತೆ ಅಂತಂದ್ರೆ ಕೆಪಾಸಿಟಿ ಮೀರ್ ಮಾಡುವ ಅಂತಂದ್ರೆ ನಮಗಾರ ಆಗ್ತಾನು. ಹೌದೌದು, ನಮಗೂ ಹಂಗ ಅವಕ್ಕೂ ಆಗೋದಿಲ್ಲ, ಅದಕ್ಕೆ ಆ ರೀತಿ ಮಿತಿ ಮೀರಿ ಹಾಕ್ಬಾರ್ದು. ಆಮೇಲೆ ಅಂತಂದ್ರ ಈ ಸಾಕು ಪ್ರಾಣಿಗಳು ಇರ್ತಾವ ಕೆಲವೊಂದ್ಸಲ ಒಂದೇ ಜಾಗದ ಕಟ್ಟಿ ಹಾಕ್ತಿರ್ತಾರ. ಹೌದೌದು, ಈ ಬೇರೆಯವ್ರ ಮನೆಗೆ ಹೋಗ್ಬಾರ್ದಂತ ಹೇಳಿ ನಮ್ಮನೆಗೆ ಕಟ್ಕೊಂಡ್ಬಿಡೋದು ಅದನ್ನ. ದಿವಸ ದಿವಸ ಕಟ್ಟಿಬಿಡೋದು. ಅದ ಏನ್ ಹೋಗ್ತದ ಬಿಡ್ತದ ಆಮೇಲೆ ನೋಡಂಗಿಲ್ಲ. ಅದನ್ನ ಅದು ಸಣ್ಣದಿದ್ದಾಗ ಬೇರೆ ಮನೆಗೆ ಹೋಗ್ಬಾರ್ದು ಅಂತ ಹೇಳಿ ಕಟ್ಟಿರ್ತದಲ್ಲ ಅದೇ ರೂಢ ಮಾಡಿಬಿಟ್ಟಿರ್ತಾರಪ್ಪ ಅದನ್ನ. ಹೌದಲ್ಲ, ದೊಡ್ಡದಾದ್ರೂ ಅಲ್ಲಿ ಕಟ್ಟೆ ಹಾಕಿದ್ರೆ ಕೆಲಸ ಇರ್ತದ ಅವ್ರಿಗೆ. ಆಮೇಲೆ ಇನ್ನೊಂದ್ ಶೋಭಕ ಕೆಲವೊಂದ್ಸಲ ದೇವರಿಗೆ ಪ್ರಾಣಿ ಬಲಿ ಕೊಡ್ತಿರ್ತಾರೆ. ಇದು ಏನಾರು ಇತ್ತು ಅಂತಂದ್ರೆ ಅದು ಅಪರಾಧ. ಖರೇನೆ, ಏನು ಹೌದು ಅಂತ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದಂತೂ ನೋಡ್ಲಿಕ್ಕೆ ಆಗುದಿಲ್ಲ ನೋಡಪ್ಪ ಕಣ್ಣಿಂದ. ಕೆಲವೊಂದು ಕಡೆ ಕುರಿ ಬಲಿ ಕೊಡ್ತಾರೆ, ಆಮೇಲೆ ಕೋಣಗಳ ಬಲಿ ಕೊಡ್ತಿರ್ತಾರ. ಹೌದು, ಅದನ್ನ ನೋಡ್ಬೇಕಂದ್ರೆ ಮನ್ಸು ಬೇಸರ ಆಗ್ತದೆ. ಹೌದು, ಇಂಥವು ಮಾಡಬಾರ್ದು. ಆಮೇಲೆ ಕೆಲವೊಂದೇನಂದ್ರೆ ಪ್ರಾಣಿಗಳನ್ನ ಕೊಲೆ ಮಾಡಿ ಅವುಗಳ ಕೆಲವೊಂದ್ ಚರ್ಮ, ಹೌದು, ಉಗುರು ಇಂಥವ್ ಮಾರಾಟ ಮಾಡ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ ಕೆಲವೊಂದು ಕಾಯ್ದೆ ಒಳಗೆ ಶಿಕ್ಷಾರ ಅಪರಾಧ ಅಂತ ಮಾಡ್ಬಿಟ್ರ. ಆಮೇಲೆ ಇನ್ನೊಂದು ಶೋಭಕ ಏನದು, ಕೆಲವೊಬ್ರು ಈ ಪ್ರಾಣಿಗಳಿಗೆ ಕಿರುಕುಳ ಕೊಡ್ತಿರ್ತಾರೆ. ಸುಮ್ಮನೆ ಚಿಡಾಯಿಸೋದು ಚಿಡಾಯಿಸೋದು ಮಾಡೋದು, ಮ್ಯಾಲಿನ ಕೆಳಗೆ ಹಾಕೋದು, ಇವು ಸಹಿತ ಮಾಡ್ಬಾರ್ದು. ಕಿರುಕುಳನು ಕೊಡ್ಬಾರ್ದು. ಆಮೇಲೆ ಪ್ರಾಣಿಗಳನ್ನ ಉದ್ದೇಶ ಪೂರ್ವಕವಾಗಿ ದುರ್ಬಲ ಮಾಡ್ಬಿಡೋದು. ಅಂದ್ರೆ ಕೆಲವೊಂದೇನಂತಂದ್ರೆ ಬಹಳ ದಷ್ಟ ಪುಷ್ಟ ಇರ್ತದ, ಹುಡಿಲಿಗೆ ಬರ್ತಿರ್ತದ, ಕೆಲವೊಂದ್ ಹಿಂಗಿರ್ತಾವ ಅಂತ ಇಟ್ಕೋ. ಅದಕ್ಕೆ ಮೆತ್ತಗೆ ಮಾಡ್ಬಿಡೋದು. ನೋಡ್ ಅದಕ್ಕೆ ನಾವು ಮೆತ್ತಗೆ ಮಾಡ್ತೀನಿ. ಒಬ್ಬ ಮಾಲಕನ ಬಿಟ್ಟು ಬೇರೆಯವ್ರು ಯಾರನ್ನೂ ಮುಟ್ಟಿಸ್ಕೊಳ್ತಿರಂಗಿಲ್ಲ. ಅದು ಮುಟ್ಟಿಸ್ಕೊಳ್ತಾರೆ ಅದಕ್ಕೆ ಉದ್ದೇಶಪೂರ್ವಕ ಮೆತ್ತಗೆ ಮಾಡ್ಬಿಡೋದು. ಎಲ್ಲರೇ ಕಾಣಿಸಿದ ಕೂಡಲೇ ಹೊಡೆದ್ ಬಿಡೋದು, ಅದಕ್ಕೆ ಹೊಡೆದ್ ಬಿಡೋದು, ಅಲ್ಲಿ ಇದು ಮಾಡೋದಲ್ಲಿ ಹಿಂದೆಲ್ಲ ಮಾಡ್ತಿರ್ತಾರೆ. ಅಂತವನು ಮಾಡ್ಬೇಡ್ರಿ ಅಂತ. ಆಮೇಲೆ ಪ್ರಾಣಿಗಳ ಕೊಲ್ಲೋದಂತೂ ಇಲ್ಲೇ ಇಲ್ಲ. ಹೌದು, ಅದಕ್ಕ ಇವೆಲ್ಲ ಏನಂತಂದ್ರ 428, 429 ಅಂತ IPC ಸೆಕ್ಷನ್, ಇದ್ರೊಳಗೆಲ್ಲ ಇವು ಕಾನೂನು ಪ್ರಕಾರ ಅಪರಾಧ ಅಂತೇಳಿ ಇವೆಲ್ಲ ಮೊದಲೇ ಇದು ಮಾಡಿಬಿಟ್ರ. ಹೌದಲ್ಲ, ಅಂದ್ರ ಅದ್ರ ಪ್ರಕಾರ ಕೇಸ್ ಆಯ್ತು ಅಂತಂದ್ರ ಆ ಒಂದು ಕಾನೂನು ಪ್ರಕಾರ ನಮ್ಗೆ ಶಿಕ್ಷೆ ಆಗ್ತದೆ. ಅಪರಾಧ ಅಂದ್ರೆ ಶಿಕ್ಷೆ ಯಾವ್ದೇ ಒಂದು ಕಾನೂನು ಪ್ರಕಾರ ಅಪರಾಧ ಇರ್ತದ. ಒಂದು IPC ಸೆಕ್ಷನ್ ಪ್ರಕಾರ ಆ ಸೆಕ್ಷನ್ ನಾವು ಉಲ್ಲಂಘನೆ ಮಾಡಿವಿ ಅದು ಪ್ರೂವ್ ಆಯ್ತು ಅಂತಂದ್ರೆ ನಮಗದು ಶಿಕ್ಷೆ ಆಗೋದಿಲ್ಲವ. ಅದಕ್ಕ ಇಂಥವೆಲ್ಲ ನಾವು ಮಾಡಬಾರ್ದು. ಕೆಲವೊಂದು ನೋಡ್ತೀವಿ ಶೋಭಕ್ಕ, ಅವು ಹೇಳ್ಬೇಕು ಹೇಳ್ಬಾರ್ದು ತಿಳಿದಿಲ್ಲ. ಕೆಲವರು ಪ್ರಾಣಿಗಳನ್ನ ತಮ್ಮ ಕಾಮದ ಇದಕ್ಕೆ ಉಪಯೋಗ ಮಾಡ್ಕೋತಿರ್ತಾರೆ, ಇಂಥವು ಮಾಡ್ತಿರ್ತಾರೆ. ಅದಂತೂ ದೊಡ್ಡ ಅಪರಾಧ ಅಂತ. ಅನ್ನ IPC ಸೆಕ್ಷನ್ 377 ಅಡಿಯೊಳಗ ಇದಕ್ಕ ಒಂದು ಕೇಸ್ ಬುಕ್ ಮಾಡ್ತಾರ. ಅದಕ್ಕೆ ನಮ್ಮ ಬಸವಣ್ಣವ್ರು ಏನ್ ಹೇಳ್ಯಾರ ಹೇಳು, ದಯ ಇರಲಿ ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ತಾರ ಅವರು. ಹೌದಲ್ಲ, ಅವತ್ರ ಜೋಡಿನೇ ನಾವು ಬದುಕಬೇಕಾಗ್ತದೆ. ನಮ್ಮ ಒಕ್ಕಲ್ತನ ನಿಂತಿರೋದೇ ಅವತ್ರ ಮೇಲೆ ನಿಂತಿರ್ತದೆ. ಹೌದು, ಅವನ್ನೇ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗಪ್ಪ? ಮತ್ತೆ ದುಡಿಬೇಕು ಹೆಂಗ, ನಮಗ್ ತಂದು ಹಾಕ್ಬೇಕು ಹೆಂಗ, ಹೊಲದ ಕೆಲಸಗಳಾಗ್ಬೇಕು ಹೆಂಗ, ಅದಕ್ಕೆ ಆರಾಮಿರ್ಲಾರ್ದಾಗ ನಮಗ್ ಹೆಂಗ್ ನಾವು ರೆಸ್ಟ್ ಮಾಡ್ತೀವಿ? ಅದಕ್ಕೆ ನಾವು ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಕೆಲವೊಂದು ಪ್ರಾಣಿಗಳಿಗೆ ಏನಾದ್ರು ಆಪರೇಷನ್ ಬೇಕಾಗಿತ್ತು ಅಂತ ಇಟ್ಕೋ. ಹೌದು ರಾಜಣ್ಣ, ಅಥವಾ ಕಾಲ್ ಮುರಿದಿರ್ತಾವ್ ಅಂತ ಇಟ್ಕೋ. ನಮ್ ಕಾಲ್ ಮುರಿದ ಏನ್ ಮಾಡ್ತೀವಿ? ಕೈ ಮುರಿದಾಗ ಫ್ರಾಕ್ಚರ್ ಆಗಿರ್ತದ, ಅದಕ್ಕೆ ಬ್ಯಾಂಡೇಜ್ ಹಾಕೊಂಡು ಪ್ಲಾಸ್ಟರ್ ಹಾಕಿ ಅಥವಾ ಎಲುಬ್ ಜೋಡಣೆ ಮಾಡ್ತಾರ, ಆಪರೇಷನ್ ಮಾಡ್ತಾರ. ಹಂಗ ಪ್ರಾಣಿಗಳಿಗೂ ಸಹಿತ ಏನಂತಂದ್ರ ಎಲ್ಲ ಚಿಕಿತ್ಸೆಗಳದಾವ. ಮೊನ್ನೆ ಒಬ್ರು ಬೀದರ್ದ ವೆಟರ್ನರಿ ಕಾಲೇಜ್ ನೋಡು, ಅಲ್ಲೊಬ್ರು ಡಾಕ್ಟರ್ ಸಿಕ್ಕಿದ್ರು. ಅವ್ರು ಹೇಳ್ತಿದ್ರು ಬೀದರ್ ವೆಟರ್ನರಿ ಕಾಲೇಜ್ ನೊಳಗ ದೊಡ್ಡ ಒಂದು ಆಪರೇಷನ್ ಥಿಯೇಟರ್ ಅಂತ, ಪ್ರಾಣಿಗಳಿಗೆ ಆಪರೇಷನ್ ಮಾಡ್ಲಿಕ್ಕೆ. ಎಂತ ಬಯಲಾಗಿ ಮಾಡಂಗಿಲ್ಲ, ಹೆಂಗ್ ಬೇಕಿಲ್ಲ ಆಪರೇಷನ್ ಥಿಯೇಟರ್ನಾಗ. ದೊಡ್ಡ ದೊಡ್ಡ ಎತ್ತಿರ್ಲಿ, ದೊಡ್ಡ ದೊಡ್ಡ ಆಕಳಿರ್ಲಿ, ಈ ದೇವಣಿ ದೊಡ್ಡ ಇರ್ತಾವ, ಅಂತವಕ್ಕೂ ಸಹಿತ ಆಪರೇಷನ್ ಥಿಯೇಟರ್ ಒಳಗ ಆಪರೇಷನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಅವಕ್ಕೂ ಎಕ್ಸ್ರೆ ತೆಗಿತಾರಂತ. ಹೌದು, ಮತ್ತೆ ಎಲ್ಲಿ ಮುರಿದದ, ಏನಾಗ್ಯದ ಅಂತ ಮಾಡ್ತಾರಂತ. ಆಮೇಲೆ ಏನಂತಂದ್ರ ಅವಕ್ಕೂ ಮೂತ್ರ ಚಿಕಿತ್ಸೆ ಮಾಡ್ತಾರ, ಬ್ಲಡ್ ಟೆಸ್ಟ್ ಮಾಡ್ತಾರ, ಬೇರೆ ಬೇರೆ ಎಲ್ಲ ಚಿಕಿತ್ಸೆಗಳು ಮಾಡ್ತಾರ. ಮನುಷ್ಯರಿಗೆ ಹೆಂಗ್ ಮಾಡ್ತಾರ ಹಂಗ್ ಪ್ರಾಣಿಗಳಿಗೂ ಮಾಡ್ತಾರ. ಏನು ಅಲ್ಲಿ ನಾವು ಒಯ್ಬೇಕು. ಹೌದು, ಮೊದಲ ನಮ್ಮ ಸುತ್ತಮುತ್ತಲು ಸನಿ ದಂತವಕನ ಇರ್ತಾವ, ಪಶು ಆಸ್ಪತ್ರೆ ಇರ್ತಾವ ನೋಡು, ಅಲ್ಲಿ ಹೋದ್ರೆ ಡಾಕ್ಟರ್ ಮೊದಲು ಭೇಟಿ ಮಾಡು. ಖರೇನೆ ಸರ್, ಹಿಂಗಾಗ್ಯದ. ಒಂದ್ ವೇಳೆ ಅದಕ್ಕೆ ಒಯ್ಲಿಕ್ ಆಗಲಾರದಂತ ಪರಿಸ್ಥಿತಿ ಅಂದ್ರ ಡಾಕ್ಟರ್ ಹೋಗಿ ಭೇಟಿ ಆದ್ರ ಅವ್ರಿಗೆ ಟೈಮ್ ಇದ್ದ ನಮ್ ತರ ಬಂದು ನೋಡ್ತಾರೆ. ಕೆಲವೊಬ್ರು ಕಂಪೌಂಡರ್ ಬರ್ತಾರೆ ಕೆಲವೊಂದ್ಸಲ. ಆಮೇಲೆ ಇನ್ನೊಂದ್ ಹೇಳ್ತಿದ್ರ ಅವ್ರು ಡಾಕ್ಟರ್ ವೆಟರ್ನರಿ ಕಾಲೇಜ್ನವರು ಅವ್ರ ಬಲ್ಲಿ ಧನ್ವಂತ್ರಿ ಅಂತ ಒಂದು ವಾಹನ ಮಾಡ್ರಂತ, ಮೋಟ್ರ್ ಒಂದು ಆಂಬುಲೆನ್ಸ್ ಅಂತ ಇಟ್ಕೋ. ಆಂಬುಲೆನ್ಸ್ ಆಂಬುಲೆನ್ಸ್ ಏನದು ಈಗ ದೊಡ್ಡದಂದ್ ಎಮ್ಮಿ ಇರ್ತದ. ಹೌದು, ಅದಕ್ಕೆ ಏನು ಆಗಿ ಬಿದ್ದು ಬಿಡುತ್ತೆ, ಹೇಳಿಕೆ ಬರುದಿಲ್ಲ. ಹೌದು, ನೀ ಹೆಂಗ್ ಹೋಯ್ತಿ ಎತ್ತಲಿಕ್ಕೆ ಆಗ್ತದೆ? ಆಗಂಗಿಲ್ಲ ಅದಕ್ಕೆ. ಆಗೋದ ಈ ಧನ್ವಂತರಿ ವಾಹನ ಹೆಂಗ್ ಮಾಡ್ರಂದ್ರ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರ ಅದು ವಾಹನ ಬಂದು ತನಗೆ ಒಂದ್ ಹಿಂಗ್ ಪ್ಲೇಟ್ ಟೈಪ್ ಹೋಗ್ತದ ಆ ಪ್ರಾಣಿ ಕೆಳಗ ಸಾವಕಾಶ ಎತ್ಕೊಂಡು ತಾನೇ ಒಳಗೆ ಹಾಕೊಂಡ್ ಬಿಡ್ತದ. ಯಾರು ಬೇಕಾಗಿಲ್ಲ ಅದಕ್ಕೆ, ಯಾರು ಒಬ್ರು ಬೇಕಾಗಿಲ್ಲ, ಅವ್ ಡ್ರೈವರ್ ಎಲ್ಲ ಮಾಡ್ತಾರಂತ. ಇದು ಚಲೋ ಅದ ನೋಡಪ್ಪ. ಹೌದಲ್ಲ, ಹೌದು ನಮ್ಮ ಹಳ್ಳ್ಯಾಗ ಯಾವಾಗ ಬೇಕಾವಾಗ ಬಿದ್ದು ಅಂತಂದ್ರೆ ಯಾರು ನೋಡೋರು ಇರಂಗಿಲ್ಲ, ಏನಿಲ್ಲ, ಟೈಮ್ ಸರಿಯಾಗಿ ದವಾಖಾನೆ ಕರ್ಕೊಂಡು ಹೋಗೋದಾಗಂಗಿಲ್ಲ. ಈಗ ದವಾಖಾನೆ ಟೈಮಿಗೆ ಒಯ್ದಿವಿ ಅಂತಂದ್ರೆ ಚಿಕಿತ್ಸೆ ಬರಬಾರ. ಹೌದು, ಅದಕ್ಕಂತವೆಲ್ಲ ಅದಂತ ಇಷ್ಟವ್ರ ಅಂದ್ರು ಆ ದೊಡ್ಡ ವಾಹನ ಇರ್ತದೆ ಅದಕ್ಕೆ ಒಂದಿಷ್ಟು ಖರ್ಚು ಆ ಖರ್ಚನ್ನ ನಾವು ಕೊಡ್ಬೇಕು ಬಿಡು. ಯಾಕಂದ್ರ ನಾವು ಜೀವನ ಕಳ್ಕೊಳ್ಳೋದಕ್ಕಿಂತ ಮೊದ್ಲ ವಾಹನಕ್ಕೆ ರೊಕ್ಕ ಕೊಟ್ರಿ ಅಂತ ತಪ್ಪದಪ್ಪ. ಈಗ ಮೊದಲ ನಂಗೆ ಶೋಭಕ ಕಡಿಮೆ ರೊಕ್ಕ ಇಲ್ಲ ಈಗ. ಹೌದು, ಒಂದೊಂದು ಹಾಕ್ಕೊಂಡ್ರೆ 50,000 60,000 ಲಕ್ಷಗಟ್ಟಲೆ ಇದಾವಪ್ಪ. 2 ಲಕ್ಷ ಮತ್ತೆ ಎಮ್ಮಿನಿ ತೋಡ್ಲಿಕ್ಕೆ ಹೋಗಿ ದೊಡ್ಡ ದೊಡ್ಡ ಒಂದು ಬಹಳ ಕಾಸ್ಟ್ಲಿ. ಹೌದು, ಅದು ಒಂದು ಕಳ್ಕೊಂಡಿವ್ ಅಂದ್ರೆ 1 ಲಕ್ಷ 2 ಲಕ್ಷ ರೂಪಾಯಿ ಕಳ್ಕೊಂಡಂಗೇನೇ ಅಲ್ಲಪ್ಪ. ವಿಚಾರ ಮಾಡಿ. ಹೌದು, ಒಂದೊಂದು ಕುರಿಗೆ ದೊಡ್ಡ ರೇಟ್ ಆಗ್ಬಿಟ್ಟವ ಈಗ. ಖರೇನೇ ಇದೆ. ಹೌದಲ್ಲ. ಹೌದೌದು ಅಂತಂದಲ್ಲ, ನಾವು ಕಾಳಜಿ ತಗೊನೇಬೇಕು. ಅವಕ್ಕ ಏನಾಗ್ಯದ, ಏನ್ ಕಡಿಮೆ ಬೀಳುತ್ತದ. ಆಮೇಲೆ ನಾವೇ ಮನೆಯವರಿಗೆ ಕಾಳಜಿ ಮಾಡ್ತೀವಿ ನೋಡ್ರಿ. ಸ್ವಲ್ಪ ಊಟ ಮಾಡಿದ್ ಕಡಿಮೆ ಆಯ್ತಂದ್ರೆ ಯಾಕ್ರಿ ಇವತ್ತು ಊಟ ಕಡಿಮೆ ಆಗ್ಯದ ಅಂತೀರಲ್ಲ ಮಕ್ಳಿಗೆ. ಯಾಕೋ ಏನಾಗ್ಯದ, ಯಾಕೆ ಊಟ ಮಾಡ್ಲಾಗಿದೆ, ಯಾಕೋ ಸುಸ್ತು ಕಾಣಿಸ್ಲತಿ. ನಾ ಕೇಳ್ತೀವಲ್ಲ ಮತ್ತೆ ಅವ್ರಿಗೆ ಯಾರು ಕೇಳ್ಬೇಕು. ಅದ್ರ ಮುಂದೆ ಹಾಕಿದ್ದ ಭಾರ ನೋಡಿದ್ರೆ ಗೊತ್ತಾಗ್ಬಿಡುತ್ತ ತಿಂದದ ಇಲ್ಲ ಇದು ಅಂತ ಹೇಳಿ. ಒಂದು ತಿಂದಿಲ್ಲ. ಹೌದು. ಎರಡನೇದೇನಂತಂದ್ರೆ ಹೆಂಡಿ ಹಾಕಿದಿಲ್ಲ. ಹೌದು. ಡಾಕ್ಟರ್ ನಮ್ಗೂ ಹೋದಾಗ ಏನ್ ಕೇಳ್ತಾರ, ಹಸಿವಾಗ್ಲಿತ್ತರಿ, ಊಟ ಮಾಡ್ಲಿತ್ತರಿ ಅಂತ ಕೇಳ್ತಾರೆ. ಆಮೇಲೆ ಬೆಳಿಗ್ಗೆ ಸಾಫ್ ಆಗ್ಲಿತ್ತರಿ, ಎರಡೇ ಕೇಳ್ತಾರ ಮನುಷ್ಯರಿಗೆ. ಹೌದು. ಪ್ರಾಣಿಗಳಿಗೂ ಎರಡೇ ಡಾಕ್ಟರ್ ಕೇಳೋದು. ಹಾಕಿದ್ದು ತಿಳಿತದಿಲ್ರಿ ಮೇವ. ಆಮೇಲೆ ಇದು ಕರೆಕ್ಟ್ ಆಗ್ಲಿತ್ತಲ್ಲ, ಲಘುವಿ ಕರೆಕ್ಟ್ ಆಗ್ಲಿತ್ತದಲ್ಲ, ಆಮೇಲೆ ಹೆಂಡಿ ಕರೆಕ್ಟ್ ಹಾಕ್ಲಿತ್ತಾರ ಅಂತ ಕೇಳ್ತಾರೆ. ಇವೆರಡ್ರಾಗ ಏನಾದ್ರೂ ಸಮಸ್ಯೆ ಇತ್ತು ಅಂತಂದ್ರೆ ಏನೋ ಅದಪ್ಪ. ಎಲ್ಲ ನಾವು ಕಾಳಜಿ ತಗೊಂಡು ಹೋದ್ರ ಶೋಭಕ ನಮ್ಮ ಒಕ್ಕಲ್ತನ ಚಲೋ ಆಗ್ತದ. ನಮ್ಮ ಸುತ್ತಮುತ್ತಲ ಇರುವಂತ ಪ್ರಾಣಿಗಳಿಗೆ ಏನ್ ತೊಂದರೆ ಆಗ್ಲಾರ್ದಂಗ ನಾವು ನೋಡ್ಕೊಂಡಂಗ. ನಿನ್ ಸರಿ ಮಾತಾಡದ್ರಾಗ ಟೈಮ್ ಬಹಳ ಆಯ್ತವ. ಸ್ವಲ್ಪ ಹೋಗಿ ಬರ್ತೀನಿ, ಇನ್ನೂ ಮಾರ್ಕೆಟ್ ಹೋಗ್ಬೇಕು. ಹೋಗ್ಬರ್ತೀನಿ. ನಿನ್ಗೇನ ತರದೇನ್ ಮಾರ್ಕೆಟ್? ನನಗೇನ್ ತರದಿಲ್ಲಪ್ಪ ಈ ಸದ್ಯಕ್ಕ. ಮತ್ತೆ ಇನ್ನೊಂದ್ಸರಿ ಬಂದಾಗ ಏನಾರ ಹೇಳ್ತೀನಿ ಅಂತ ತಗೊಂಡ್ಬರಕಂತೀವಿ. ಆಯ್ತಾಯ್ತು, ಬರ್ತೀನಿ ಅಂದ್ರೆ ಬಾರಪ್ಪ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದಿರಿ. ಈಗ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 75%. ಬೀದರ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 65%. ವಿಜಯಪುರ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ 90%. ಯಾದಗಿರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 80%. ಬಳ್ಳಾರಿ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಈಗ ಕೇಳೋಣ ಲಕ್ಷ್ಮೀಬಾಯಿ ಡೊಳ್ಳೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದವನ್ನ. ಕನಸಿನಂತ ಈ ಸಂಸಾರ ತಿಳಾದು ನಡಿಬೇಕ, ಕನಸಿನಂತ ಈ ಸಂಸಾರ ತಿಳಾದು ನಡಿಬೇಕ. ಮನಸ್ಸಿನಂತೆ ಮಾದೇವಾನ, ಮನಸ್ಸಿನಂತೆ ಮಾದೇವಾನ ದಿಡ ಇರಲಿಬೇಕ, ಕನಸಿನಂತ ಈ ಸಂಸಾರ ತಿಳಾದ ನಡಿಬೇಕ, ಕನಸಿನಂತ ಈ ಸಂಸಾರ ತಿಳಾದ ನಡಿಬೇಕ. ಮನಸ್ಸಿನಂತ ಮಾದೇವಾನ, ಮನಸ್ಸಿನಂತ ಮಾದೇವಾನ ದಿಡ ಇರಲಿ ಬೇಕ, ಕನಸಿನಂತ ಈ ಸಂಸಾರ ತಿಳಾದು ನಡಿಬೇಕ, ಕನಸಿನಂತ ಈ ಸಂಸಾರ ತಿಳಾದು ನಡಿಬೇಕ. ಎಣ್ಣಿ ಬತ್ತಿ ಜ್ಞಾನದ ಜೋತೆ, ಎಣ್ಣಿ ಬತ್ತಿ ಜ್ಞಾನದ ಜೋತೆ ನಿಮ್ಮ ಮ್ಯಾಲೆ ಬ್ಯಾಳಕ ತ್ರೇಯಳು ಸಂಗಮದೋಳು ಮಾಡಬೇಕ್ರಿ ಜಾಳಕ, ತ್ರೇಯಳು ಸಂಗಮದೋಳು ಕೃಷಾಳಕ ಎಣ್ಣೆ ಬತ್ತಿ ಜ್ಞಾನದ ಜೋತೆ ಎಣ್ಣೆ ಬತ್ತಿ ಜ್ಞಾನದ ಜೋತೆ ನಿಮ್ಮ ಮ್ಯಾಲೆ ಬ್ಯಾಳಕ ತ್ರಿವೇಣಿ ಸಂಗಮದೋಳು ಮಾಡಬೇಕ್ರಿ ಜಾಳಕ ತ್ರಿವೇಣಿ ಸಂಗಮದೋಳು ಮಾಡಬೇಕ್ರಿ ಜಾಳಕ ದೇಶದೋಳು ಹುಬ್ಬಳ್ಳಿ ಶಾರ ದೇಶದೋಳು ಹುಬ್ಬಳ್ಳಿ ಶಾರ ಚಿದಲಿಂಗನ ಪಾದಕ ಸದಾ ಕಾಲ ಸಂತರದೋಳು ನಾಮ ನುಡಿಬೇಕ ಸದಾ ಕಾಲ ಸಂತರದೋಳು ನಾಮ ನುಡಿಬೇಕ